ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ವಿಸ್ತೃತ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಬಸವರಾಜ್ ಬಿರಾದರ್ ಅವರು ತಳಿ ಮತ್ತು ಅಭಿವೃದ್ಧಿ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸಾಕಷ್ಟು ಅನುಭವ ಪಡೆದಂಥವರು, ಇದೀಗ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾಗಿದ್ದಾರೆ. ಸಂಶೋಧನೆ ಆದಾಗಲೇ ಒಂದು ಬೆಳವಣಿಗೆಯ ಒಂದು ಪರ್ವವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ. ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಬಸವರಾಜ್ ಡಿ ಬಿರಾದಾರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಬಸವರಾಜ್ ಬಿರಾದಾರ್ ಅವರೇ. ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಅನ್ನುವಂತಹ ಈ ಒಂದು ಹೊಸ ಸರಣಿಯನ್ನು ಪ್ರಾಯೋಜನ ಮಾಡ್ತಾ ಇದ್ದೆ. ಆಕಾಶವಾಣಿಯ ಸಹಯೋಗದಲ್ಲಿ ರೈತರೊಂದಿಗೆ ಒಂದು ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ, ರೈತರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇದೆ. ಪ್ರತಿ ಸೋಮವಾರ ಸಂಜೆ ಕೃಷಿರಂಗದೊಳಗೆ 7 ಗಂಟೆಯಿಂದ 7:30 ವರೆಗೆ ಈ ಕಾರ್ಯಕ್ರಮ ಇರುತ್ತದೆ. ಪ್ರತಿ ತಿಂಗಳ ಕೊನೆಯ ಸೋಮವಾರ ಫೋನಿನ ನೇರ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ನೇರ ಸಂವಾದ ನಡೆಸುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಪ್ರಥಮ ಕಾರ್ಯಕ್ರಮದಲ್ಲಿ ತಾವು ಈ ಕೃಷಿ ವಿಶ್ವವಿದ್ಯಾಲಯದ ಒಂದು ಧೋರಣೆಗಳ ಬಗ್ಗೆ, ರೈತರ ಸೇವೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ರೈತರಿಗಾಗಿ ಮಿಡಿತಾ ಇದೆ. ಡಾಕ್ಟರ್ ಬಸವರಾಜ್ ಡಿ ಬಿರಾದಾರ್ ಅವರೇ, ಕೃಷಿ ವಿಶ್ವವಿದ್ಯಾಲಯದ ಉದ್ದೇಶಗಳು ರೈತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಹೇಗೆ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಶಿಕ್ಷಣ, ಕೃಷಿ ಸಂಶೋಧನೆ ಮತ್ತು ಕೃಷಿ ವಿಸ್ತರಣೆ, ಈ ಮೂರು ವಿಭಾಗಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಈ ಕೃಷಿ ಸಂಶೋಧನೆ ಅಂತಕ್ಕಂಥದ್ದು, ಶಿಕ್ಷಣದಲ್ಲಿನೂ ಸಂಶೋಧನೆ ಇರುತ್ತೆ, ಸಂಶೋಧನೆ ಅಂತೂ 100ಕ್ಕೆ 100 ಸಂಶೋಧನೆ ಮಾಡ್ತಾ ಇರ್ತೇವೆ. ಈ ವಿಸ್ತರಣೆಯಲ್ಲಿನೂ ಕೂಡ ಸಂಶೋಧನೆ ಇರ್ತದೆ. ಅಂದರೆ ಈ ಸಂಶೋಧನೆ ಅಂತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯದ ಒಂದು ಹೃದಯ ಭಾಗವಿದ್ದಂತೆ. ಹೇಗೆ ಹೃದಯ ಪ್ರತಿ ಸೆಕೆಂಡೂ ಬೆಳೀತಾ ಇರ್ತದೆ, ಹೃದಯ ಇರುತನಕ್ಕೂ ಒಂದು ಜೀವಿ ಇರ್ತದೆ, ಅದೇ ರೀತಿ ಪ್ರತಿ ಸೆಕೆಂಡು ಪ್ರತಿ ಕ್ಷಣವೂ ಕೂಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ನಡೀತಾ ಇರ್ತದೆ, ಸಂಶೋಧನೆ ಬಗ್ಗೆ ಚರ್ಚೆಗಳಾಗ್ತಾ ಇರ್ತದೆ. ಈ ಶಿಕ್ಷಣದಲ್ಲಿಯೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಸ್ನಾತಕ ಡಿಗ್ರಿ ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಬಗ್ಗೆ ಒಂದು ಮಾಹಿತಿಯನ್ನು ಅರಿವನ್ನು ಕೊಡ್ತೀವಿ. ಮುಂದೆ ಸ್ನಾತಕೋತ್ತರದಲ್ಲಿ ಅರ್ಧ ಭಾಗ ಅವರ ಒಂದು ಚಟುವಟಿಕೆಗಳು ಸಂಶೋಧನೆಗೆ ಮೀಸಲಾಗಿರ್ತವೆ. MSc ಮಾಡ್ತಾ ಇರ್ತಾರೆ, PhD ಮಾಡ್ತಾ ಇರ್ತಾರೆ, ಕಲಿಯೋದು ಸ್ವಲ್ಪ, ಆದರೆ ಸಂಶೋಧನೆ ಪ್ರಮುಖವಾಗಿರ್ತದೆ. ಅದೇ ರೀತಿ ಈ ವಿಸ್ತರಣೆಯಲ್ಲಿಯೂ ಕೂಡ ನಮ್ಮಲ್ಲಿ ಸಂಶೋಧನೆ ಆಗತಕ್ಕಂಥ ಅಭಿವೃದ್ಧಿಗಳನ್ನು ರೈತರಿಗೆ ಮುಟ್ಟಿಸ್ತಾರೆ, ಜೊತೆಗೆ ಅವರು ಕೂಡ ಸಂಶೋಧನೆ ಮಾಡ್ತಾ ಇರ್ತಾರೆ. 100ಕ್ಕೆ 100 ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಒಂದಾದರೂ ಒಂದು ರೀತಿಯಲ್ಲಿ ಸಂಶೋಧನೆಯಲ್ಲಿ ತೊಡಗಿರ್ತಾರೆ. ಆದ್ದರಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಸಂಶೋಧನೆ ಅತ್ಯಂತ ಪ್ರಮುಖವಾದಂಥ ಒಂದು ಅಂಗ, ಅದೇ ನಮ್ಮ ಹೃದಯ ಅಂತಕೊಂಡು ಅನಿಸ್ತಾ ಇದೆ ನನಗೆ. ಡಾಕ್ಟರ್ ಬಿರಾದಾರ್ ಅವರೇ, ತಾವು ಒಂದು ಸೂಕ್ತವಾದ ಮಾತನ್ನು ಹೇಳಿದ್ದೀರಿ. ಎಲ್ಲಿ ಒಂದು ಸಂಶೋಧನೆ ಇರ್ತದೆ ಅಲ್ಲಿ ಹೊಸತನ ಇರ್ತದೆ. ಈಗ ನಮ್ಮ ರೈತ ಬಾಂಧವರು ಸದ್ಯ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ? ಮುಖ್ಯವಾಗಿ ಯಾಕಂದರೆ ಇವತ್ತು ಹಸಿರು ಕ್ರಾಂತಿಯ ನಂತರ ಭೂಮಿಯ ಗುಣಮಟ್ಟ ಕಾಪಾಡುವಲ್ಲಿ ನಾವು ಸೋತಿದ್ದೇವೆ. ಭೂಮಿಯ ಗುಣಮಟ್ಟ ಹಾಳಾಗಿದೆ, ಏನು ಇದಕ್ಕೆ ಕಾರಣ? ಮತ್ತು ರೈತರ ಒಂದು ಸದ್ಯದ ಸ್ಥಿತಿಗತಿ ಹೇಗಿದೆ? ಅವರು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಹೇಗೆ ಪ್ರಯತ್ನಗಳನ್ನು ನಡೆಸಿದ್ದಾರೆ? ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? 1960ರ ದಶಕದಲ್ಲಿ ನಮಗೆ ತೀವ್ರ ಆಹಾರದ ಕೊರತೆ ಆಯಿತು. ಜನಸಂಖ್ಯೆ ಪ್ರಮಾಣ ಬಹಳಷ್ಟು ಹೆಚ್ಚಾಗ್ತಾ ಇತ್ತು, ಆದರೆ ಆಹಾರದ ಕೊರತೆ ಭಾಳ ಆಗ್ತಾ ಇತ್ತು. ಅದಕ್ಕೆ ಆ ಸಮಯದಲ್ಲಿ ನೇತಾರರು, ವಿಜ್ಞಾನಿಗಳು, ಈ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ, ಕೃಷಿ ವಿಧಾನಗಳಲ್ಲಿ ವೈಜ್ಞಾನಿಕವಾದಂಥ ಕೃಷಿ ಮಾದರಿಗಳನ್ನು ತಂದು ಅವನುಗಳೆಲ್ಲನೂ ಪ್ರಚಾರವನ್ನು ಮಾಡಿದರು. ಪ್ರಾರಂಭದಲ್ಲಿ ನಾವು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಭತ್ತದ ತಳಿಗಳನ್ನು, ಗೋಧಿ ತಳಿಗಳನ್ನು ಬೇರೆ ದೇಶಗಳಿಂದ ಹೊಸ ಹೊಸ ತಳಿಗಳನ್ನು ತಂದು ನಾವೇನದಲ್ಲ ರೈತರಿಗೆ ಕೊಟ್ಟೆವು. ನಮ್ಮ ಒಂದು ಆಹಾರದ ಉತ್ಪಾದನೆಯಲ್ಲಿ ಗಣನೀಯ ಪ್ರಗತಿಯಾಗಿ ಸ್ವಾವಲಂಬಿಗಳ ಒಂದು ಸ್ಥಾನವನ್ನು ಮುಟ್ಟಿದೆ. ಜನಸಂಖ್ಯೆ 3 ಪಟ್ಟಾಗಿದೆ, ಆಹಾರ ಉತ್ಪಾದನೆ 6 ಪಟ್ಟಾಗಿದೆ. ಇದಕ್ಕೆ ನಾವು ಅನ್ನತಕ್ಕಂಥದ್ದು ಹಸಿರು ಕ್ರಾಂತಿ ಅಂತಕ್ಕಂಥದ್ದು. ವಿಜ್ಞಾನಿಗಳ ಒಂದು ಶ್ರಮ, ನೇತಾರರ ಒಂದು ಯೋಜನೆಗಳು ಇವೆಲ್ಲ ಕೂಡಿ ನಾವು ಇವತ್ತು ಸ್ವಾವಲಂಬಿಗಳಾಗಿದ್ದೇವೆ. ಬೇರೆ ದೇಶಗಳಿಗೆ, ಅನೇಕ ದೇಶಗಳಿಗೆ ನಮ್ಮ ಉತ್ಪನ್ನಗಳನ್ನು ನಾವು ಕಳಿಸ್ತಾ ಇದ್ದೇವೆ. ಆದಾಗ್ಯೂ ಕೂಡ ಈ ಒಂದು ಉತ್ಪಾದನೆಯ ಒಂದು ಪೈಪೋಟಿಯಲ್ಲಿ ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಬಳಸುವುದಾಗಲಿ, ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಸುವುದಾಗಲಿ, ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಹೆಚ್ಚಿನ ಬೆಳೆ ಬೆಳೆಸಿಕೋಸ್ಕರ ಅಥವಾ ಹೆಚ್ಚಿನ ಇಳುವರಿ ಪಡಿಸ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡೋದರಿಂದ ಇವತ್ತಿಂದಲೇ ನಮ್ಮಲ್ಲಿ ಪರಿಸರದ ಒಂದು ದೋಷ ಆಗ್ತಾ ಇದೆ. ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳಾಗಲಿ ಅಥವಾ ಪರಿಸರದಲ್ಲಿ ಇರತಕ್ಕಂಥ ಜೈವಿಕ ವೈವಿಧ್ಯತೆ ಅಂತೈತಿ, ಪಕ್ಷಿಗಳಾಗಲಿ, ಇದನ್ನು ಇದರೆಲ್ಲ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಇದು ಕೃಷಿಯ ಒಂದೇ ಒಂದು ಕಾರಣವಲ್ಲ, ಅನೇಕ ಕಾರಣಗಳು ಇದರಲ್ಲಿ ಇದ್ದಾವೆ. ಆ ದೃಷ್ಟಿಯಿಂದ ಇತ್ತಿತ್ತಲಾಗಿ ಈಗ ಮತ್ತೆ ಪುನಃ ನಾವು ಮೊದಲ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಒಂದು ಪದ್ಧತಿ ಹೇಗಿತ್ತು, ಅವಾಗೆಲ್ಲನೂ ಸಾವಯವನೇ ಇತ್ತು, ಇಡೀ ದೇಶವೇ ಸಾವಯವ ಕೃಷಿ ಮಾಡ್ತಾ ಇತ್ತು. ಅವಾಗ ನಮಗೆ 50 ಮಿಲಿಯನ್ ಟನ್ಸ್ ಫುಡ್ ಬರ್ತಾ ಇತ್ತು, 50 ಕೋಟಿ ಜನಸಂಖ್ಯೆ ಇದ್ದೇವು, ಅದಕ್ಕೆ ಹವಾರಿತ್ತು, ಅದೆಲ್ಲ ಬರವರೇ ಆಯಿತು. ಬಟ್ ಈಗ ಅದೇ ಪದ್ಧತಿ ಮಾಡಿದ್ರೆ ನಮ್ಮ ಜನಸಂಖ್ಯೆಗೆ ಅದು ಸಾಕಾಗೋದಿಲ್ಲ. ಆದಾಗ್ಯೂ ಕೂಡ ನಾವು ಈ ಮಣ್ಣಿನ ಒಂದು ಗುಣಮಟ್ಟ, ನೀರಿನ ಗುಣಮಟ್ಟ, ಹವಾಮಾನದ ಗುಣಮಟ್ಟ, ಜೈವಿಕ ವೈವಿಧ್ಯತೆಯನ್ನು ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡಾಗ ನಾವು ಪುನಃ ಈಗ ಅವಲೋಕಿಸಬೇಕಾಗಿದೆ. ನಾವು ಪುನಃ ಸಾವಯವಕ್ಕೆ ಅಥವಾ ನೈಸರ್ಗಿಕ ಕೃಷಿ ಪದ್ಧತಿಗೆ ಮತ್ತೆ ಹೋಗಬೇಕಾಗಿದೆ. ಆದರೆ ಸ್ವಾವಲಂಬನೆತನವನ್ನು ಬಿಟ್ಟು ಇವನ್ನ ಹೋಗಂಗಿಲ್ಲ. ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಇಳುವರಿಯನ್ನು ಕಡಿಮೆ ಆಗಿ ಮತ್ತೆ ಬೇರೆ ರಾಷ್ಟ್ರಗಳಿಂದ ಆಹಾರ ಆಮದು ಮಾಡ್ಕೊಂಥ ಪರಿಸ್ಥಿತಿ ನಮ್ಮದು ಬರಬಾರದು. ಈ ಸಾವಯವ ಏನು ಹೊಸದಾಗಿ ಒಂದು ಪ್ರಾರಂಭ ಆಗ್ತಾ ಇದೆ, ಇದನ್ನು ನಾವು ವೈಜ್ಞಾನಿಕವಾಗಿ ನಿಧಾನವಾಗಿ ಇದನ್ನು ನಾವು ಅಳವಡಿಸಬೇಕಾಗಿದೆ. ತ್ವರಿತಗತಿಯಲ್ಲಿ ನಾವು ಅಳವಡಿಸ್ಕೊಂಡ್ರೆ ಮೊನ್ನೆ ಶ್ರೀಲಂಕಾದಲ್ಲಿ ಪರಿಸ್ಥಿತಿ ಆಯ್ತಲ್ಲ, ಆ ರೀತಿ ನಮ್ಮ ಆಹಾರ ಉತ್ಪಾದನೆ ಹಾಹಾಕಾರ ಆಗೋ ಸಾಧ್ಯತೆಗಳು ಭಾಳ ಅದಾವ. ಅದರ ಸಲುವಾಗಿ ನಾವು ಈ ಒಂದು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ನಿಧಾನವಾಗಿ ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳೋದು, ವಿಚಾರ ಮಾಡ್ತಕ್ಕಂಥದ್ದು ಬಹಳ ಮಹತ್ವ ಇದೆ. ಮತ್ತು ಇದು ಯಾಕೆ ಅವಶ್ಯಕತೆನೂ ಯಾಕಿದೆ ಅಂದರೆ, ಇವತ್ತಿನ ದಿವಸ ಏನಾಗ್ತಾ ಇದೆ, ಹೆಚ್ಚಿನ ಒಂದು ಕೀಟನಾಶಕ, ಹೆಚ್ಚಿನ ರಸಗೊಬ್ಬರಗಳ ಬಳಕೆಯಿಂದ ಆಹಾರದಲ್ಲಿ ವಿಷಪೂರಿತ ಆಹಾರದ ಒಂದು ಅಂಶ ಜಾಸ್ತಿ ಆಗ್ತಾ ಇದೆ. ಈ ದೃಷ್ಟಿಯಲ್ಲಿ ಏನಾಗ್ತಾ ಇದೆ, ನಾವು ಉತ್ಪಾದನೆ ಮಾಡತಕ್ಕಂಥ ಆಹಾರವನ್ನು ಪರದೇಶಿಗಳಿಗೆ ಕಳಿಸೋದು ಆಗ್ತಾ ಇಲ್ಲ, ಅಲ್ಲೆಲ್ಲನೂ ನಮ್ಮದು ರಿಜೆಕ್ಟ್ ಆಗಿ ಬರ್ತಾ ಇದೆ. ಆ ರಿಜೆಕ್ಟ್ ಆಗಿ ಬಂತಂದರೆ ನಮ್ಮ ಉತ್ಪಾದನೆಗೆ ಬೆಲೆ ಸಿಗೋದಲ್ಲ. ನಾವು ಮಾಡಿರ್ತಕ್ಕಂಥದ್ದು ನಮ್ಮ ದೇಶದಲ್ಲೇ ಮಾರಾಟ ಮಾಡಿದರೆ ನಾವು ಶ್ರೀಮಂತರಾಗೋದಲ್ಲ. ನಾವು ಉತ್ಪಾದನೆ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಪರದೇಶದಲ್ಲಿ ಅಲ್ಲಿಯ ಹೆಚ್ಚಿನ ಮೌಲ್ಯಕ್ಕೆ ನಾವು ಮಾರಾಟ ಮಾಡಿ ಆ ಡಾಲರ್ ರೂಪಗಳೆಲ್ಲ ನಮ್ಮ ದೇಶಕ್ಕೆ ತಿರುಗಿ ಬಂದಾಗ ನಮ್ಮ ರೈತರ ಅಭಿವೃದ್ಧಿ, ನಮ್ಮ ದೇಶ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ನಾವು ವಿಷ ಮುಕ್ತ ಆಹಾರವನ್ನು ನಾವು ಒಂದು ವೇಳೆ ಉತ್ಪಾದನೆ ಮಾಡಿ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡ್ರೆ ನಾವು ಅತಿ ಹೆಚ್ಚಿನ ಬೆಲೆ ನಮಗೆ ಸಿಗ್ತದೆ. ಅವಾಗ ಆ ಹೆಚ್ಚಿನ ಬೆಲೆ ಸಿಕ್ಕಾಗ ನಮ್ಮ ದೇಶ ಶ್ರೀಮಂತ ಆಗ್ತದೆ. ಆ ದೃಷ್ಟಿಯಿಂದ ಈ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತುವನ್ನು ಇವತ್ತಿನ ದಿವಸ ನಾವು ಕೊಡಬೇಕಾಗಿದೆ. ಡಾಕ್ಟರ್ ಬಿರಾದಾರ್ ಅವರೇ, ವಸ್ತುಸ್ಥಿತಿಯನ್ನು ತಾವು ವಿಶ್ಲೇಷಣೆ ಮಾಡಿದ್ದೀರಿ ಅಂದರೆ ಸಾಕಷ್ಟು ನಮ್ಮ ಆಹಾರ ಉತ್ಪಾದನೆ ಆಗ್ತಾ ಇದೆ, ಗುಣಮಟ್ಟದಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ರೈತರಿಗೆ ಈ ಒಂದು ವಿಷಯ ಗೊತ್ತಾಗಬೇಕು. ಇವತ್ತು ಹಾನಿಕಾರಕ ಆಹಾರ ಉತ್ಪಾದನೆಯಲ್ಲಿ ಇದ್ದಾಗ ನಮಗೆ ಅವು ಸಾಕಷ್ಟು ಕ್ಯಾನ್ಸರ್ನಂಥ ರೋಗಗಳಿಗೆ ಕಾರಣ ಆಗ್ತದೆ. ಇವತ್ತು ಗಂಗಾವತಿ ಅಂತ ಸಣ್ಣ ಊರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದೆ, ಪಂಜಾಬ್ನಲ್ಲಂತೂ ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿದೆ. ಇದಕ್ಕೆ ಕಾರಣ ಅಂದರೆ ನಾವು ನಮ್ಮ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚು ಮಾಡಬೇಕು ಅಂಥೇಳಿ ಗುಣಮಟ್ಟಕ್ಕೆ ನಾವು ಮಹತ್ವ ಕೊಡದೇನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಒಂದು ಉತ್ಪಾದನೆಗಳು ರಿಜೆಕ್ಟ್ ಆಗಿ ಅಂದರೆ ತಿರಸ್ಕಾರ ಆಗುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ಇದು ಒಮ್ಮಿಂದೊಮ್ಮಿಗಲೇ ಬದಲಾವಣೆ ಮಾಡುವ ಹಂಗಲ್ಲ, ತಾವು ಹೇಳಿದ ಹಾಗೆ ನಿಧಾನವಾಗಿ ನಾವು ಸಾವಯವತ್ತ ಮರಳಬೇಕು, ನೈಸರ್ಗಿಕ ಕೃಷಿಯತ್ತ ಮರಳಬೇಕು, ಮತ್ತು ಉತ್ಪಾದನೆ ಕಡಿಮೆ ಆಗಬಾರ್ದು, ಮಣ್ಣಿನ ಗುಣಮಟ್ಟವನ್ನು ಕಾಪಾಡಬೇಕು. ಇವೆಲ್ಲ ಬಹುಶಃ ವಿಶ್ವವಿದ್ಯಾಲಯಗಳೇ ಮತ್ತು ಸಾಕಷ್ಟು ಸಂಶೋಧನಾ ಕೇಂದ್ರಗಳೇ ಇವುಗಳ ಬಗ್ಗೆ ವಿಸ್ತೃತವಾಗಿ ಅಭ್ಯಾಸ ಮಾಡಿ ರೈತರಿಗೋಸ್ಕರ ಒಂದು ಮಾರ್ಗದರ್ಶಿ ಸೂತ್ರವನ್ನು ಸಿದ್ಧಪಡಿಸಬೇಕು ಅಂಥೇಳಿ ತಮ್ಮ ಒಂದು ಮಾತಿನ ಸಾರಾಂಶ. ಡಾಕ್ಟರ್ ಬಿರಾದಾರ್ ಅವರೇ, ನಮ್ಮ ಒಂದು ಕಾರ್ಯಕ್ರಮ ಸರಣಿ ಕೃಷಿ ಶೋಧನೆ ಸಾಧನೆ, ನಾವೇನಾದರೂ ಶೋಧನೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ನಮಗೆ ಒಂದು ಇಂಬು ಸಿಗ್ತದೆ, ಅವಕಾಶ ಸಿಗ್ತದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆ ನಿಟ್ಟಿನೊಳಗೆ ಸಾಕಷ್ಟು ಪ್ರಥಮಗಳನ್ನು ಹೊಂದಿದೆ. ಸುಮಾರು 210 ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. 750 ಹೆಚ್ಚು ಉತ್ಪಾದನಾ ತಂತ್ರಜ್ಞಾನವನ್ನು ರೈತರಿಗೆ ಧಾರೆ ಎರೆದಿದೆ. ಒಟ್ಟಾರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಸಂಶೋಧನಾ ಚಟುವಟಿಕೆಗಳು ಯಾವ ರೀತಿಯಾಗಿವೆ, ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಅಂದರೆ ಈಗ ರಾಯಚೂರು ವಿಶ್ವವಿದ್ಯಾಲಯ ಆಯಿತು, ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಆಯಿತು, ಇವೆಲ್ಲ ಅದರಿಂದ ನಾವು ಈಗ ವಿಜಯಪುರ, ಬಾಗಲಕೋಟ, ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾವು ನಮ್ಮ ಸಂಶೋಧನೆ ಮತ್ತು ಶಿಕ್ಷಣ ಕಾಲೇಜುಗಳು ವಿಸ್ತರಣಾ ಚಟುವಟಿಕೆಗಳನ್ನು ಹೊಂದಿವೆ. ಇದರ ಜೊತೆಗೆ ನಾವು ಕೃಷಿ ವಲಯಗಳಂತಿಕೊಂಡು ಒಂದೊಂದು ಭಾಗ ಮಾಡಿರ್ತೀವಿ. ಕೃಷಿ ವಲಯಗಳಂದ್ರೆ ಅಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣ, ಅಲ್ಲಿ ಇರ್ತಕ್ಕಂಥ ಹವಾಮಾನ, ಟೆಂಪರೇಚರು, ಹ್ಯುಮಿಡಿಟಿ ಇಂಥವೆಲ್ಲನೂ ಗಣನೆ ತೆಗೆದುಕೊಂಡು ನಾವು ಕೃಷಿ ವಲಯಗಳಂತ ಮಾಡಿವೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗಳಲ್ಲಿ 4 ವಲಯಗಳದಾವೆ. ಒಂದೇದು ಉತ್ತರ ಒಣವಲಯ ಪ್ರದೇಶ, ಇದರಲ್ಲಿ ಬಿಜಾಪುರ, ಬಾಲಕೋಟೆ, ಗದಗ, ಧಾರವಾಡ, ಬೆಳಗಾವಿ, ಸವದತ್ತಿ, ರಾಯಭಾಗ ಇಂಥ ಕೆಲವೊಂದು ಭಾಗಗಳು ಬರ್ತವೆ. ಇದು ಜಿಲ್ಲಾವಾರು ಇರೋದಿಲ್ಲ, ತಾಲೂಕುವಾರು ಇರ್ತವೆ. ಈಗ ಎರಡನೇದಾಗಿ ಉತ್ತರ ಅರೆ ಮಲೆನಾಡು ಪ್ರದೇಶದಲ್ಲಿ ಹಾವೇರಿ, ಧಾರವಾಡ, ಗದಗ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಹುಕ್ಕೇರಿ ಮತ್ತು ಬೈಲಹೊಂಗಲ ತಾಲೂಕುಗಳು ಬರ್ತವೆ. ಮಲೆನಾಡುದಲ್ಲಿ ಕಲಘಟಗಿ, ಹಾವೇರಿ ಜಿಲ್ಲೆಯ ಹಾನಗಲ್ ಬರುತ್ತೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ಬರ್ತದೆ, ಸಿದ್ದಾಪುರ, ಯಲ್ಲಾಪುರ ಇವೆಲ್ಲ ಬರ್ತವೆ. ಕರಾವಳಿ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಕುಮಟಾ, ಹೊನ್ನಾವರ ಇವೆಲ್ಲ ಬರ್ತವೆ. ಈ ರೀತಿ ಉತ್ತರ ಒಣವಲಯ ಪ್ರದೇಶ ಜೋನ್3 ಅಂತೀವಿ, ಉತ್ತರ ಅರೆ ಮಲೆನಾಡು ಪ್ರದೇಶಕ್ಕೆ ಜೋನ್8 ಅಂತೀವಿ, ಮಲೆನಾಡು ಪ್ರದೇಶದ ಜೋನ್9, ಕರಾವಳಿ ಪ್ರದೇಶದ ಜೋನ್10 ಅಂತ. ನಾವು ಏನು ಒಂದು ಸಂಶೋಧನೆಯ ಪ್ರಾಡಕ್ಟನ್ನು, ಸಂಶೋಧನೆಯ ಫಲಿತಾಂಶವನ್ನು ಏನು ಬಿಡುಗಡೆ ಮಾಡ್ತೀವಿ, ಅವು ಎಲ್ಲವನ್ನೂ ಈ ವಲಯವಾರುಗಳು ಇರ್ತವೆ. ಒಂದು ಸಂಶೋಧನೆ, ಒಂದು ತಳಿ ಎರಡು ಮೂರು ವಲಯಕ್ಕೂ ಸತಿಗೆ ಸೂಕ್ತವಾಗಿರಬಹುದು, ಇಲ್ಲಾಂದ್ರೆ ಒಂದೇ ವಲಯಕ್ಕೆ ಸೂಕ್ತವಾಗಿರಬಹುದು. ಆ ರೀತಿ ನಮ್ಮ ಎಲ್ಲ ಸಂಶೋಧನಾ ಚಟುವಟಿಕೆಗಳು ಈ ವಲಯ ವಾರುಗಳು ಇರ್ತವೆ. ಆಮೇಲೆ ಈ ಸಂಶೋಧನಾ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ನಾವು ಸ್ಥಳೀಯ ಅಭಿವೃದ್ಧಿಗೆ ಕೊಡ್ತೇವೆ. ಈ ಸ್ಥಳೀಯ ಅಭಿವೃದ್ಧಿಗೆ ಯಾಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ಅಂದರೆ, ರೈತರಿಗೆ ಹೆಚ್ಚಿನ ಖರ್ಚಿಲ್ಲಾರ್ದೇ, ಯಾವುದೋ ಒಂದು ನ್ಯಾಯಸೆ ಖರ್ಚಿಲ್ಲಾರ್ದೇ ಹೆಚ್ಚು ಹಣವನ್ನು ಒದಗಿಸ್ತಕ್ಕಂಥ ಒಂದು ಸಂಶೋಧನಾ ಫಲಾಪ ಅಂದರೆ ಹೊಸ ತಳಿಗಳು. ಇಲ್ಲಿ ಏನು ಮಾಡಬೇಕಾಗಿಲ್ಲ, ರೈತರು ಕೇವಲ ಹಳೆ ಬೀಜಗಳನ್ನು ತೆಗೆದು ಹೊಸ ತಳಿಗಳ ಬೀಜಗಳನ್ನು ಹಾಕಿಬಿಟ್ರೆ ಸಾಕು, ನಿಮಗೆ ಇನ್ಕಮ್ ಜಾಸ್ತಿ ಬರುತ್ತೆ. ಈಗ ಉದಾಹರಣೆಗೆ ಈ ಜೋಳ ತೊಳಮ, ಜೋಳದಲ್ಲಿ ಹಳೆ ತಳಿ ಬೆಳೀತಾ ಇದ್ರೆ ಮಾಲ್ದಂಡಿ ಅತ್ತಿತ್ತು, ಈಗ ಹೊಸ ತಳಿಗಳು ಸಾಕಷ್ಟು ನಾವು ಎರಡು ಮೂರು ತಳಿಗಳನ್ನು ಬಿಡ್ಕೊಂಡಿದ್ದೀವಿ. ನೀವು ಏನು ಬೇರೆ ಏನು ಮಾಡ್ಕೊಳ್ಳಲ್ಲ, ಈ ಹೊಸ ತಳಿ ಬೀಜವನ್ನು ಹಾಕಿಬಿಟ್ರೆ ನಿಮಗೆ ಎಕರೆಗೆ ಒಂದರಿಂದ ಒಂದೂವರೆ ಕ್ವಿಂಟಲ್ ಎರಡು ಕ್ವಿಂಟಲ್ ತನಕ ಇಳುವರಿ ಜಾಸ್ತಿ ಬರುತ್ತೆ. ಖರ್ಚೇನು ಏನೂ ಇಲ್ಲ, ಜೀರೋ. ಆ ದೃಷ್ಟಿಯಿಂದ ನಾವು ಈ ತಳಿ ಅಭಿವೃದ್ಧಿಗೆ ಬಹಳಷ್ಟು ಮಹತ್ವ ಕೊಡ್ತೀವಿ. ಈಗ ನಮ್ಮಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಸುಮಾರು 1,000 ತಂತ್ರಜ್ಞಾನಗಳು ಬಿಡುಗಡೆ ಮಾಡಿದ್ದೀವಿ. ಈ ತಳಿಗಳ ಬಿಡುಗಡೆ ಹೆಂಗಾಗ್ತದೆ ಅಂದರೆ, ನಮ್ಮಲ್ಲಿ 4 ವಲಯಗಳಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಖಿಲ ಭಾರತ ಸಮನ್ವಯ ಯೋಜನೆ ಅಂತ ನಾವು ಹೇಳ್ತೀವಿ. ಈ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆಗಳೇನದವಲ್ಲ, ಇದು ಹಿಂದಿನ ನಮ್ಮ ವಿಜ್ಞಾನಿಗಳು ಅತ್ಯಂತ ಅದ್ಭುತ ರೀತಿಯಲ್ಲಿ ಇದನ್ನು ಒಂದು ಚಲಾವಣೆಗೆ ತಂದಿದ್ದಾರೆ. ಇಡೀ ವಿಶ್ವದಲ್ಲೇ ಇಂಥ ಒಂದು ವ್ಯವಸ್ಥೆ ಎಲ್ಲಿ ಇಲ್ಲ. ಅದು ನಮ್ಮ ಭಾರತ ದೇಶದಲ್ಲಿ ಹಿಂದೆ 1960-70 ದಶಕದಲ್ಲಿ ನಮ್ಮ ಮಹಾನ್ ವಿಜ್ಞಾನಿಗಳು ರೂಪಿಸಿಕೊಂಡಿದ್ದಾರೆ. ಇಲ್ಲಿ ತನಕನೂ ಅತಿ ಯಶಸ್ವಿಯಾಗಿ ಇದು ನಡೀತಾ ಬಂದಿದೆ. ಇದು ಸ್ಥಳೀಯ ಅಭಿವೃದ್ಧಿ. ಇದರ ಜೊತೆ ಏನದಲ್ಲ, ಸಂರಕ್ಷಣಾ ಸಂಶೋಧನೆಗಳು ಮತ್ತು ಉತ್ಪಾದನಾ ಸಂಶೋಧನೆಗಳು, ಅವು ಕೂಡ ಈ ಒಂದು ಅಖಿಲ ಭಾರತದಿಂದ ಮತ್ತು ಕೆಲವೊಂದಿಷ್ಟು ನಮ್ಮ ಸಂಶೋಧನಾ ಕೇಂದ್ರಗಳು. ಡಾಕ್ಟರ್ ಬಸವರಾಜ್ ಬಿರಾದಾರ್ ಅವರೇ, ತಳಿಗಳ ಅಭಿವೃದ್ಧಿ ಬಗ್ಗೆ ಕೂಡ ತಾವು ಸಾಕಷ್ಟು ಮಾಹಿತಿ ನೀಡಿದ್ದೀರಿ. ವಿಶೇಷವಾಗಿ ಉತ್ಪಾದನಾ ತಾಂತ್ರಿಕತೆ ಆಗಲಿ, ಸಸ್ಯ ಸಂರಕ್ಷಣಾ ತಾಂತ್ರಿಕತೆ ಆಗಲಿ, ಬೀಜೋತ್ಪಾದನಾ ತಾಂತ್ರಿಕತೆ ಆಗಲಿ, ಇವೆಲ್ಲ ನಮ್ಮ ರೈತರಿಗೆ ಬಹಳ ಪ್ರಮುಖವಾಗ್ತದೆ. ಈ ಒಂದು ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳು ಹೇಗೆ ಕಾರ್ಯನಿರ್ವಹಿಸ, ಮುಖ್ಯವಾಗಿ ಉತ್ಪಾದನಾ ತಾಂತ್ರಿಕತೆಗಳು ಹೇಗೆ ಸಂಶೋಧನೆ ಆಗ್ತಾ ಇದೆ? ಸಸ್ಯ ಸಂರಕ್ಷಣಾ ತಾಂತ್ರಿಕಗಳಲ್ಲಿ ನಮ್ಮಲ್ಲಿ ಕೀಟಶಾಸ್ತ್ರಜ್ಞರಿದ್ದಾರೆ, ರೋಗಶಾಸ್ತ್ರಜ್ಞರಿದ್ದಾರೆ ಮತ್ತು ಇದಕ್ಕೆ ಸಂಬಂಧಿತ ತಳಿಶಾಸ್ತ್ರಜ್ಞರು, ಇವರೆಲ್ಲರೂ ಕೂಡಿ ಹೊಸ ಹೊಸ ಈ ಔಷಧಗಳನ್ನಾಗಲಿ ಅವುಗಳನ್ನು ಪ್ರಯೋಗ ಮಾಡಿ, ಉದಾಹರಣೆಗೆ ಒಂದು ಯಾವುದೋ ಒಂದು ಕಂಪನಿ ಹೊಸ ಒಂದು ಔಷಧ ತರ್ತಾರೆ, ಅವೆಲ್ಲವೂ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಮೊದಲೇ ಪರೀಕ್ಷೆ ಆಗ್ತವೆ. ಆ ಪರೀಕ್ಷೆ ಆಗಿ ಇದು ಯೋಗ್ಯ ಐತೆ ಇಲ್ಲೋ, ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆದಂತಕ್ಕಂಥದ್ದು ಎಲ್ಲ ವಿಸ್ತೃತವಾದಂಥ ಒಂದು ರಿಪೋರ್ಟನ್ನು ನಾವು ಅವರಿಗೆ ಕೊಡ್ತೀವಿ. ನಾವು ನಮ್ಮ ವಿಶ್ವವಿದ್ಯಾಲಯ ಫೀಸ್ ತೊಗೊಂಡು ಅವ್ರಿಗೆ ಕೊಡ್ತೀವಿ. ಅದರ ನಂತರನೇ ನಮ್ಮ ಸರ್ಕಾರ ಆ ಕಂಪನಿಗೆ ಈ ಔಷಧ ಮಾರಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥದ್ದು ಒಂದು ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾರೆ, ಆಮೇಲೆ ಅದು ಬರುತ್ತೆ. ಇನ್ನೊಂದು ನಿಮಗೆ ಮೊದಲೇ ಹೇಳ್ದಂಗೆ, ಈ ರಾಸಾಯನಿಕಗಳು ಹೆಚ್ಚು ಹೆಚ್ಚು ನಮ್ಮ ಒಂದು ವಾತಾವರಣವನ್ನು ಪ್ರದೂಷಣೆ ಮಾಡ್ತಾ ಇದ್ದಾವೆ ಅಂದಕ್ಕೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಜೈವಿಕ ಕೀಟ ಮತ್ತು ಜೈವಿಕ ರೋಗ ನಿವಾರಣೆ ತಂತ್ರಜ್ಞಾನಗಳಿಗೆ ಹೆಚ್ಚಿಗೆ ಒತ್ತು ಕೊಡ್ತೇವೆ. ಈ ಜೈವಿಕ ಕೀಟ ಮತ್ತು ಜೈವಿಕ ರೋಗ ನಿರೋಧಕ ತಂತ್ರಜ್ಞಾನಗಳಿಂದ ನಮ್ಮ ಒಂದು ನೆಲ ಆಗಲಿ, ನಮ್ಮ ಒಂದು ಜಲ ಆಗಲಿ, ನಮ್ಮ ಒಂದು ಗಾಳಿ ಆಗಲಿ, ಇದು ದೂಷಿತ ಆಗೋದಿಲ್ಲ. ಜೊತೆಗೆ ಏನದಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಇದು ನಮ್ಮ ರೋಗ ಮತ್ತು ಕೀಟಗಳ ಹತೋಟಿಯನ್ನು ಕಡಿಮೆ ಮಾಡಬಹುದು. ನಮ್ಮ ಕೃಷಿ ವಿಧಿಸಲು ವಿಶೇಷವಾಗಿ ಹೆಚ್ಚು ಒಂದು ನಾವು ಉತ್ತೇಜನ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮುಖ್ಯವಾಗಿ ಜಲ ನೆಲ ಮತ್ತು ಹವಾಮಾನದ ಒಂದು ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಸಂಶೋಧನೆಗಳನ್ನು ಹೆಚ್ಚಿಗೆ ಮಾಡ್ತಾ ಇರ್ತೇವೆ. ಡಾಕ್ಟರ್ ಬಸವರಾಜ್ ಬಿರಾದಾರ್ ಅವರೇ, ಈ ಒಂದು ಈ ಸಸ್ಯ ಸಂರಕ್ಷಣಾ ತಾಂತ್ರಿಕತೆಗಳನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು, ತಮ್ಮ ಒಂದು ಸಂಶೋಧನೆಗಳು ಆ ರೀತಿ ಒಂದು ದಿಕ್ಕಿನಲ್ಲೇ ಸಾಕ್ತಾ ಇರೋದು ನಿಜವಾಗಿ ಕೂಡ ಒಂದು ಸಂತಸಕರ ವಿಚಾರ. ಈಗ ಬಹುಮುಖ್ಯವಾಗಿ ನಮಗೆ ಬೀಜೋತ್ಪಾದನೆ ತಾಂತ್ರಿಕತೆ ಬಹಳ ಮುಖ್ಯ, ಅಲ್ಲಿ ಏನು ಸಂಶೋಧನೆಗಳಾಗಿದೆ ಮತ್ತು ಅದು ಹೇಗೆ ಆ ಬೀಜೋತ್ಪಾದನೆ ತಾಂತ್ರಿಕತೆ ನಮ್ಮ ರೈತ ಬಾಂಧವರಿಗೆ ಹೇಗೆ ಒಂದು ಸಮರ್ಪಕವಾಗಿ ತಲುಪಬೇಕು, ಈ ವಿಷಯ ಬಹಳ ಮಹತ್ವದ್ದು. ರೈತರು ಬಹಳ ಸಲ ಇದರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸೋದಿಲ್ಲ. ಬೀಜದಂತೆ ಬೆಳೆ ಅಂತ ನಾವು ಹೇಳ್ತೀವಿ. ಈಗ ಬೀಜ ಬಹಳ ಒಂದು ಮಹತ್ವದವಾದಂಥ ಸಾಧನ ರೈತರಿಗೆ. ನಾವು ಬಿತ್ತುವ ಸಮಯದಲ್ಲಿ ನಾಳೆ ಬಿತ್ತಲಕ್ಕೆ ಹೋಗ್ಬೇಕು, ಇವತ್ತು ಯಾವುದೋ ಒಂದು ಬೀಜವನ್ನು ತೊಗೊಂಡು ಬಿತ್ತುವ ವ್ಯವಸ್ಥೆ ನಾವು ಏನು ಮಾಡಿದೇವಂದ್ರೆ 150 ರೈತರು ಫೇಲ್ ಆಗೋದು ಅಲ್ಲೇ. ಸೊ ಅದರ ಸಲುವಾಗಿ ಯಾವುದೇ ಒಂದು ಬೆಳೆ ನಾ ಇಂಥದ್ದು ಹಾಕಬೇಕು ಅಂತ ವಿಚಾರ ಮಾಡಿದಾಗ ಇದರಲ್ಲಿ ಉತ್ತಮ ತಳಿ ಯಾವುದವ ಫಸ್ಟು ಅವರು ವಿಚಾರ ಮಾಡಬೇಕು. ಇದನ್ನು ನಾವು 1 ಮೊದಲೇ ರೈತರು ಏನದಲ್ಲ ವಿಚಾರ ಮಾಡಬೇಕು. ಭಾಳಷ್ಟು ಸಲ ಏನಾಗ್ತದೆ, ರೈತರು ಉಳಿದಿದ್ದ ಎಲ್ಲ ಚಟುವಟಿಕೆಗಳಿಗೂ ಭಾಳ ಮಹತ್ವ ಕೊಡ್ತಾರೆ, ಈ ಕೃಷಿ ಕಾರ್ಯಗಳಿಗೆ ಅಷ್ಟು ಮಹತ್ವ ಕೊಡೋಲ್ಲ. ಉದಾಹರಣೆಗೆ ಏನೋ ಒಂದು ಫಂಕ್ಷನ್ ಇರ್ತದೆ, ಅದಕ್ಕೆಲ್ಲ 1-2 ಅಡ್ವಾನ್ಸ್ ಪ್ರಿಪ್ರೇಷನ್ ಮಾಡ್ತಾರೆ, ಯಾರ್ಯಾರು ಹೇಳಬೇಕಂತ ಮಾಡ್ತಾರೆ, ಎಷ್ಟು ಸಮಯ ಖರ್ಚು ಮಾಡ್ತಾರೆ. ಆದರೆ ಮುಂಗಾರು ಬರೋ ತನಕನೂ ಯಾವ ಬೆಳೆ ನಾ ಬಿತ್ತಬೇಕಂತ ಪ್ಲ್ಯಾನ್ ಇರೋದಲ್ಲ. ಸೊ ಅದಕ್ಕೆ ಮೊದಲನೇದಾಗಿ ರೈತರು ಒಂದು ವಿನಂತಿ ಏನಪ್ಪ ಅಂದರೆ, ಈ ವರ್ಷ ಸರಾಸರಿ ಮಳೆ ಆಯ್ತಂದ್ರೆ ಅಥವಾ ಮಳೆ ಸಕಾಲದಲ್ಲಿ ಆಯ್ತಂದ್ರೆ ಯಾವ ಬೆಳೆ ನಾವು ಹೋಗಬೇಕು, ಯಾವ ಜಮೀನುಗಳಲ್ಲಿ ಯಾವ ಬೆಳೆ ಬೆಳಿಬೇಕಂತ ಸ್ವಲ್ಪ ವಿಚಾರ ಮಾಡೋದು. ಆಮೇಲೆ ಈ ಬೆಳೆಯಲ್ಲಿ ಯಾವ ತಳಿ ಹೊಸವದವ ಅದನ್ನು ಬೇರೆದವರಿಗೆ ಕೇಳಬೇಕು, ಕೃಷಿ ವಿಶ್ವವಿದ್ಯಾಲಯಕ್ಕೆ ಫೋನ್ ಮಾಡಿ ಕೇಳಬೇಕು, ಅಥವಾ ನಾವು ಪುಸ್ತಕ ಪ್ರಿಂಟ್ ಮಾಡಿರ್ತೀವಿ ಆ ಪುಸ್ತಕಗಳನ್ನು ನೋಡಬೇಕು, ಆಕಾಶವಾಣಿಯಲ್ಲಿ ಪ್ರಸಾರ ಇರತಕ್ಕಂಥ ಇಗಳನ್ನು ನಾವು ಸಾಯಂಕಾಲ ಕೃಷಿ ರಂಗದಲ್ಲಿ ಭಾಳಷ್ಟು ಮಾಹಿತಿ ಕೊಡ್ತಾರೆ ಅವನ್ನ ಕೇಳಬೇಕು. ಸೊ ಈ ಒಂದು ಬೆಳೆಯಲ್ಲಿ ಹೊಸ ತಳಿಗಳದಾವ, ಆಮೇಲೆ ಆ ತಳಿಗಳ ಬೀಜ ಎಲ್ಲಿ ಸಿಗ್ತಾವ ಅದನ್ನು ನಾವು ಸ್ವಲ್ಪ ಎಲ್ಲ ಇದು ಮಾಡಬೇಕು. ಈ ತಳಿ ಬೀಜ ಅಂತಕ್ಕಂಥದ್ದು ಏನಿದೆಲ್ಲ ಭಾಳ ಮಹತ್ವದ್ದು. ಈಗ ರೈತರ ಒಂದು ಹೊಲಕ್ಕೆ ಬೀಜ ಮುಟ್ಟಬೇಕಾದ್ರೆ ಅದಕ್ಕಿಂತ ಮೊದಲು 5 ಹಂತಗಳಲ್ಲಿ ಬೀಜ ತಯಾರಾಗ, ಒಂದು ನ್ಯೂಕ್ಲಿಯಸ್ ಬೀಜ ಅಂತ ಹೇಳ್ತೀವಿ, ಅದು ಆ ತಳಿ ಬಿಡುಗಡೆ ಆದ ವಿಜ್ಞಾನಿಗಳಲ್ಲಿ ಮಾತ್ರ ಇರ್ತದೆ, ಅದು ಬರೀ 8-10 kilos ಇರುತ್ತೆ. ಆ ಬೀಜದಿಂದ ತಳಿ ಅಭಿವೃದ್ಧಿ ಬೀಜ ಅಂತ ಬ್ರೀಡರ್ ಸೀಡ್ ಅಂತ ಮಾಡ್ತೀವಿ, ಅದರದಿಂದ ಫೌಂಡೇಶನ್ ಸೀಡ್ ಅಂತ ಆಗ್ತದೆ, ಆಮೇಲೆ ಸರ್ಟಿಫೈಡ್ ಸೀಡ್ ಅಂತ ಆಗ್ತದೆ. ಎಲ್ಲ ರೈತರುಗಳು ಈ ಸರ್ಟಿಫೈಡ್ ಸೀಡ್ ಅಂತ ಏನಿರ್ತದೆ ಅದನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು. ಅದಕ್ಕೆ ಒಂದು ಗ್ರೀನ್ ಲೇಬಲ್ ಅಂತ ಇರ್ತದೆ, ಆ ಗ್ರೀನ್ ಲೇಬಲ್ 5 ಎಲ್ಲೋ ನೋಡಬೇಕು. ಅದರ ಮ್ಯಾಗೆ ಬೀಜದ ಶುದ್ಧತೆ ಇರ್ತದೆ, ತಳಿ ಹೆಸರಿರ್ತದೆ, ಆಮೇಲೆ ಒಂದು ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಅದು ಮಾನ್ಯತೆ ಪಡೆದಿರಬೇಕು. ಇದನ್ನೆಲ್ಲನೂ ನೀವು ಮಾಡಿದ್ರೆ ನೀವು 10-15% ಉತ್ತಮ ಬೀಜ ಉಪಯೋಗ ಮಾಡಿದ್ರೆ ನಿಮಗೆ ಬೆಳೆ ಜಾಸ್ತಿ ಆಗ್ತದೆ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಭಾಳಷ್ಟು ಕೆಲಸ ಮಾಡಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ನಾವು ಬೀಜ ಮಾಡ್ತೀವಿ ಅತಿ ಹೆಚ್ಚಿನ ಶುದ್ಧತೆಯನ್ನು ಹೊಂದಿರ್ತಾವೆ. ಯಾಕಂದರೆ ಇಡೀ ದೇಶದಲ್ಲಿ ನಾವೊಂದು ಬೀಜೋತ್ಪಾದನಾ ಮಾದರಿಯನ್ನು ತಯಾರು ಮಾಡಿದ್ದೇವೆ. ಅಂದರೆ 5 ಹಂತಗಳಲ್ಲಿ ಶುದ್ಧತೆಯನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೂಲ ಬೀಜವನ್ನು ಅತಿ ಶುದ್ಧವಾಗಿ ಎಲ್ಲ ಬೆಳೆಗಳಲ್ಲಿ ಮಾಡ್ತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡು ಇದಕ್ಕೆ ನಮಗೆ ರಾಷ್ಟ್ರಮಟ್ಟದಲ್ಲಿ ಹೋದ ವರ್ಷ ಪ್ರಶಸ್ತಿ ಬಂದಿದೆ ಇದಕ್ಕೆ. ಆಮೇಲೆ ಹೆಚ್ಚಿನ ಒಂದು ಅನುದಾನ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇದೇ ಮಾದರಿ ಧಾರವಾಡ ಮಾದರಿ ಅಂತ, ಧಾರವಾಡ ಬೀಜೋತ್ಪಾದನಾ ಮಾದರಿ ಅಂತ ಇಡೀ ದೇಶದ ತುಂಬ ಪ್ರಚಾರ ಆಗ್ತಾ ಇದೆ. ಸೊ ಆ ಒಂದು ಯೋಜನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದೆ. ರೈತರಿಗೂ ಉತ್ತಮ ಗುಣಮಟ್ಟದ ಬೀಜವನ್ನು ಪ್ರಮಾಣೀಕೃತ ಬೀಜವನ್ನು ಉಪಯೋಗ ಮಾಡಿದರೆ ಏನೂ ಖರ್ಚಿಲ್ಲಾರ್ದೇ ನಿಮ್ಮ ಹೆಚ್ಚಿನ ಒಂದು ಲಾಭವನ್ನು ಗಳಿಸಿ. ಅಭಿನಂದನೆಗಳು ಡಾಕ್ಟರ್ ಬಸವರಾಜ್ ಬಿರಾದರ್ ಅವರೇ. ಸಂಶೋಧನಾ ನಿರ್ದೇಶಕರಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಏನು ಸಂಶೋಧನಾ ಚಟುವಟಿಕೆಗಳಿದೆ ಇದರ ಬಗ್ಗೆ ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ಮುಖ್ಯವಾಗಿ ಈಗ ಉತ್ಪಾದನಾ ತಾಂತ್ರಿಕತೆ ಆಗಲಿ, ತಳಿಗಳ ಅಭಿವೃದ್ಧಿ ಆಗಲಿ, ಬೀಜೋತ್ಪಾದನೆ ಆಗಲಿ, ಅಂದರೆ ಹೇಗೆ ಒಂದು ಹೊಸ ಹೊಸ ತಾಂತ್ರಿಕತೆಗಳನ್ನು ಬೆಳೆಸಿ ಹೊಸ ಹೊಸ ಒಂದು ತಳಿ ಉತ್ಪಾದನೆ ಮಾಡಿ ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಕಂಕಣಬದ್ಧವಾಗಿ ವಿಶ್ವವಿದ್ಯಾಲಯ ಹೆಂಗೆ ಹೇಗೆ ಒಂದು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ಇನ್ನು ಕೊನೆಯದಾಗಿ ಏನು ಇತ್ತೀಚಿನ ಸಂಶೋಧನಾ ಪ್ರಗತಿ ಏನಿದೆ ವಿಶ್ವವಿದ್ಯಾಲಯದ್ದು, ಮತ್ತು ಏನೇನು ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ, ರೈತ ಬಾಂಧವರಿಗೆ ಯಾವ ನಿಟ್ಟಿನಲ್ಲಿ ನೆರವಿನ ಹಸ್ತವನ್ನು ಸಾಸ್ತೀರಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಈಗ ಸುಮಾರು 20-25 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ತತ್ತು. ಜಲಾನಯನ ಅಭಿವೃದ್ಧಿ ಅಂದರೆ ಈ ಒಂದು ಬಿದ್ದ ಮಳೆಯನ್ನು ಸದುಪಯೋಗ ಮಾಡಿಸುವ ಸಲುವಾಗಿ ಅಲ್ಲಿ ಅಲ್ಲಿ ವಿನಾಯಕ ತಂತ್ರಜ್ಞಾನ ಬಳಸಿ ಆ ನೀರಿನ ಒಂದು ಸಂಗ್ರಹ ಮತ್ತು ಮಣ್ಣಿನ ತೇವಾಂಶ ಹೆಚ್ಚಲು ಒಂದು ಬಹಳಷ್ಟು ಕೆಲಸ ಆಯಿತು. ಆದರೆ ಮುಂದೆ ವಿಸ್ತೃತವಾಗಿ ವೈಜ್ಞಾನಿಕವಾಗಿ ಜಲಾನಯನ ಅಭಿವೃದ್ಧಿ ಮಾಡುವ ಸಲುವಾಗಿ ಈಗ ನಮ್ಮಲ್ಲಿ ಸುಜಲಾ 3 ಅಂತ, ಸುಜಲಾ 1 ಆಯಿತು, ಸುಜಲಾ 2 ಆಯಿತು, ಸುಜಲಾ 3 ಅಂತ ಪ್ರಾಜೆಕ್ಟನ್ನು ಮುಗಿತಾ ಬಂದಿದೆ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಒಂದು ಜಲಾನಯನ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಪೋಷಕಾಂಶಗಳ ವ್ಯವಸ್ಥೆ ಹೇಗಿದೆ, ತೇವಾಂಶ ಹಿಡಿದುಕೊಟ್ಟುಕೊಳ್ಳುವ ಶಕ್ತಿ ಯಾವುದಿದೆ, ಆಮೇಲೆ ಯಾವ ಬೆಳೆಯನ್ನು ಸಮರ್ಪಕವಾಗಿ ಇಲ್ಲಿ ಬರಬೇಕು ಅಂತಕ್ಕಂಥದ್ದು. ಸೊ ಈ ಒಂದು ನಿರ್ದಿಷ್ಟವಾದಂಥ ಜಲಾನಯನ ಪ್ರದೇಶಗಳಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತಕ್ಕಂಥದ್ದು ಮಾಡಿ ಪ್ರತಿಯೊಬ್ಬ ರೈತರಿಗೆ ಆ ಜಲಾನಯನ ಪ್ರದೇಶಗಳಲ್ಲಿ ನಿಮ್ಮ ಜಮೀನಿನಲ್ಲಿ ಈ ರೀತಿ ಮಣ್ಣಿನ ಫಲವತ್ತತೆ ಇದೆ, ಈ ಬೆಳೆಗಳನ್ನು ಸಮರ್ಪಕವಾಗಿ ಬೆಳೆಯಬೇಕಂತ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನು ಕೊಟ್ಟು ಬಹಳಷ್ಟು ಉತ್ತಮವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಬೀಜ ಮತ್ತು ಕೃಷಿ ಉತ್ಪನ್ನಗಳ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂದರೆ ಈ ಮಾರ್ಕೆಟ್ನಲ್ಲಿ ನೀವು ನೋಡ್ತೀವಿ ಶೇಂಗಾ ಅಲ್ಲಿ ಕೆಲವೊಂದು ಗೋಡಂಬಿ ಅಲ್ಲಿ ಪ್ಯಾಕ್ ಮಾಡಿರ್ತಾರೆ, ಅವೆಲ್ಲನೂ ಅಲ್ಲಿ ಒಳಗಿನ ಹವಾ ಎಲ್ಲ ತೆಗೆದು ಸೀಲ್ ಮಾಡಿರ್ತಾರೆ. ಅದನ್ನು ಹಂಗೆ ಸೀಲ್ ಮಾಡಿ ಇಟ್ಟಾಗ ಆ ಒಂದು ಉತ್ಪನ್ನವನ್ನು ನಾವು 8-10 ವರ್ಷ ಇಟ್ಟರು ಕೆಡಲ್ಲ. ಅದು ಈ ಮೆಣಸಿನಕಾಯಿ ಇರ್ತಾವೆ ಅಂತ ತಿಳ್ಕೊರಿ, ಮೆಣಸಿನಕಾಯನ್ನು ನಾವು ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಸೀಲ್ ಮಾಡಿ ಇಟ್ಟೇವಂದ್ರೆ ಅದು 8-10 ವರ್ಷಗಳು ಹಾಗೆ ಇರ್ಬೋದು. ನಾವು ಏನು ಮಾಡೀವಿ, ಈ ತಂತ್ರಜ್ಞಾನವನ್ನು ಬೀಜವನ್ನು ಸಂಗ್ರಹ ಮಾಡೋಕ್ಕೆ ಯಾಕೆ ಉಪಯೋಗ ಮಾಡ್ಬೋದು ಅಂತಕ್ಕಂಥದ್ದು. ಸೊ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೊಂದು ತಂತ್ರಜ್ಞಾನವನ್ನು ಹೊರತಂದೀವಿ. ಅರಿವಿ ಚೀಲ ಅಂದು ಬೀಜ ತಂದಿಟ್ಟರೆ ತಿಳ್ಕೊರಿ, ಬೀಜ ತಂದಿರ್ತೀರಿ ಮಳೆ ಆಗಲ್ಲ, ಆ ಬೀಜ ಭಾಳ ಆಗ್ತದೆ. ಅದ್ರ ಸಂಬಂಧ ಈ ವ್ಯಾಕ್ಯೂಮ್ ಪ್ಯಾಕ್ಡ್ ಸೀಡ್ಸನ್ನು ನಿಮಗೆ ಕೊಟ್ಟೆವು ಅಂತ ತಿಳ್ಕೊರಿ. ಈಗ ಒಂದು ಎಲ್ಲದೂ ತಂದಿಡ್ಬೋದು ನೀವು, ತಂದಿಟ್ಟ ಮೇಲೆ ಇವತ್ತು ಮಳೆ ಆಗಲಿಲ್ಲ ಅವತ್ತು ಬಿತ್ತದ ಅವಶ್ಯಕತೆ ಇಲ್ಲ, ಮುಂದಿನ ವರ್ಷ ತನಕನೂ ಏನೂ ಆಗೋಲ್ಲ ಅದು, ಅದಕ್ಕೆ ಜರ್ಮಿಷನ್ ಹೋಗಲ್ಲ ಇದು. ಬಟ್ ಬಿಳಿ ಚೀಲದಾಗಿಂದು ಅಥವಾ ಬೇರೆ ನಮೂನಿ ಪ್ಯಾಕಿಂಗ್ದೊಳಗಿಂದು ನೀವು ಬೀಜ ತಂದರೆ ಬೀಜ ಹಾಳಾಗ್ತದೆ. ಸೊ ಆ ತಂತ್ರಜ್ಞಾನದ ಮುಖಾಂತರ ಇನ್ನು ಮುಂದಿನ ದಿನಗಳಲ್ಲಿ ನಾವು ವ್ಯಾಕ್ಯೂಮ್ ಪ್ಯಾಕ್ಡ್ ಸೀಡ್ಸ್ ಅಂತಕ್ಕಂಥದ್ದು ನಾವು ಎಲ್ಲರಿಗೂ ಇದು ಮಾಡೋದ್ರಿಂದ ನಿಮಗೆ ಲಾಸ್ ಆಗೋದಲ್ಲ, ಮತ್ತು ಅದೇ ಬೀಜವನ್ನು ನೀವು 8-10 ವರ್ಷಗಳವರೆಗೂ ಉಪಯೋಗ ಮಾಡಿಕೊಂಡ್ರು ಏನೂ ನುಕ್ಸಾನ ಆಗೋದಲ್ಲ. ಆಮೇಲೆ ನಾವು ಈಗಾಗಲೇ 15-20 ವರ್ಷಗಳಿಂದ ಸಾವಯವ ಕೃಷಿಗೆ ಬಹಳಷ್ಟು ಉತ್ತೇಜನ ಮಾಡ್ತಾ ಇದ್ದೀವಿ. ಇತ್ತಿತ್ತಲಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾವಯವದ ಜೊತೆ ನೈಸರ್ಗಿಕ ಕೃಷಿ ಪದ್ಧತಿ ತರಬೇಕು ಅಂತಕ್ಕಂಥದ್ದು. ಅಂದರೆ ಇನ್ನೂ ಕಡಿಮೆ ಖರ್ಚು. ಈಗ ನೋಡ್ರಿ, ನಾವು ಶ್ರೀಮಂತರಾಗುವುದು ಹೇಗೆ ಅಂದರೆ ನಾವು ಹೆಚ್ಚು ಗಳಿಸ್ಬೇಕು ಒಂದು, ಇಲ್ಲಾಂದ್ರೆ ಅತಿ ಕಡಿಮೆ ಖರ್ಚು ಮಾಡಬೇಕು. ಈ ಎರಡು ಪದ್ಧತಿಯಿಂದ ನಾವು ರೊಕ್ಕ ಜಾಸ್ತಿ ಗಳಿಸ್ಬೋದು. ಈಗ ನಾವು ಏನು ಮಾಡ್ತಾ ಇದ್ದೀವಿ, ಈ ರಾಸಾಯನಿಕ ಕೃಷಿ ಪದ್ಧತಿಯಲ್ಲಿ ಖರ್ಚು ಹೆಚ್ಚಾಗ್ತಾ ಇದೆ, ಆಮೇಲೆ ಇನ್ಕಮ್ ಕಡಿಮೆ ಬರ್ತಾ ಇದೆ, ನಮಗೆ ಉಳಿತಕ್ಕಂಥದ್ದು ಕಡಿಮೆ ಉಳಿತಾ ಇದೆ. ಅದಕ್ಕೆ ಈ ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಅತಿ ಕಡಿಮೆ ಖರ್ಚನ್ನು ಮಾಡಿ ಲಾಭವನ್ನು ತೊಗೊಳ್ಳೋದು. ಉದಾಹರಣೆಗೆ ಹೆಂಗೆ ಲಾಭ ಆಗ್ತದೆ ಇಲ್ಲಿ ಅಂದರೆ, ಈ ನೈಸರ್ಗಿಕ ಪ್ರಗತಿಯಲ್ಲಿ ನಾವು ಏನು ಖರ್ಚು ಕಡಿಮೆ ಇರ್ತದೆ, ಇನ್ಕಮ್ ಸ್ವಲ್ಪ ಅಂದರೆ ಏನು ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ, ಆದರೆ ಅದು ಗುಣಮಟ್ಟ ಭಾಳ ಹೈ ಇರ್ತದೆ. ಅದರಲ್ಲಿ ರಾಸಾಯನಿಕ ಇರೋದಲ್ಲ, ವಿಷ ಪದಾರ್ಥ ಇರೋದಿಲ್ಲ, ಆಮೇಲೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ನಾವು ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ದೇಶದಲ್ಲಿ ಒಂದು 10% ಜಾಸ್ತಿ ನಮಗೆ ಇಳುವರಿ ಬಂದರೆ ಹೊರದೇಶದಲ್ಲಿ 100-200% ಅದಕ್ಕೆ ಬೆಲೆ ಕೊಟ್ಟು ತೊಗೊಳೋರ್ದಾರೆ, ಆ ದುಡ್ಡು ನಮಗೆ ಬತ್ತಂದ್ರೆ ನಾವು ಜಾಸ್ತಿ ಇದು. ಸೊ ಇಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡೇವೆ. ಆಮೇಲೆ ಈಗ ವಿವಿಧ ಹಣ್ಣುಗಳು ತರಕಾರಿಗಳು ಭಾಳಷ್ಟು ನಾವು ನಮ್ಮ ದೇಶದಲ್ಲಿ ಸಾಕಷ್ಟು ನಾವು ಬೆಳಿತೀವಿ. ಭಾಳಷ್ಟು ಸಲ ಅದು ಏನದ ಬೆಲೆ ಸಿಗಲಾರ ಹಾಳಾಗಿ ಹೋಗ್ಬಿಡ್ತದೆ. ಕೆಲವು ರೈತರು ಉಳ್ಳಾಗಡ್ಡಿ ರಸ್ತಾಗ ಚೆಲ್ತಾರೆ, ಟೊಮೆಟೊ ರಸ್ತಾಗ ಚೆಲ್ತಾರೆ. ಸೊ ಇದನ್ನು ಈ ರೀತಿ ಆಗದಂಗೆ ಈ ಹಣ್ಣು ಮತ್ತು ತರಕಾರಿಗಳನ್ನು ಸಂರಕ್ಷಣೆ ಪ್ರೊಸೆಸ್ ಮಾಡೋದಂಥದ್ದು, ಪ್ರೊಸೆಸ್ಸು ಬಾಟಲ್ ಮಾಡತಕ್ಕಂಥದ್ದು ದೀರ್ಘಕಾಲ ಉಪಯೋಗ ಬರ್ತಕ್ಕಂಥ ಆ ತಂತ್ರಜ್ಞಾನ ಸಲುವಾಗಿ ಸುಮಾರು 736 ಲಕ್ಷಗಳ ಒಂದು ಯೋಜನೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಂಜೂರು ಮಾಡಿದೆ. ಇನ್ನೂ ಒಂದು ಹೇಳ್ತೇನೆ. ಈ ಒಂದು ಯುಗ, ಈಗ ಇಂಟರ್ನೆಟ್ ಯುಗ, ಈ ಕಮ್ಯುನಿಕೇಷನನ್ನು ಫಾಸ್ಟಾಗಿ ಮಾಡ್ತಕ್ಕಂಥದ್ದು ಯುಗ. ಸೊ ಇದನ್ನು ಎಲ್ಲ ಇದರಲ್ಲಿ ನೋಡಿ, ನಾವು ಮೊಬೈಲ್ ಉಪಯೋಗ ಮಾಡೋದ್ರಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ ಆಗೀವಿ, ಆದರೆ ಈ ತಂತ್ರಜ್ಞಾನ ಕೃಷಿಯಲ್ಲಿ ಇನ್ನೂ ಅಷ್ಟು ಆಳವಾಗಿ ಹೊಂಟಿಲ್ಲ. ಸೊ ಅದಕ್ಕೆ ನಮ್ಮ ಸರ್ಕಾರ 51 ಕೋಟಿ ರೂಪಾಯಿ, ನಮ್ಮ ಕೃಷಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು 51 ಕೋಟಿ ನಮ್ಮ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಇದಕ್ಕೆ ಸ್ಮಾರ್ಟ್ ಕೃಷಿ ಅಂತ, ಸೇಸಾ ಅಂತ. ಈ ಮುಂದಿನ ಪೀಳಿಗೆಗಳಲ್ಲಿ ಈ ತಂತ್ರಜ್ಞಾನಗಳು, ಉದಾಹರಣೆಗೆ ಡ್ರೋನ್ ಬಳಸೋದಾಗ ಹೆಂಗೆ, ಇದೆಲ್ಲ ರೈತರಿಗೆ ಗೊತ್ತಾಗಬೇಕಾಗಿದೆ. ಮೊಬೈಲ್ ಮುಖಾಂತರ ನಾವು ರಿಮೋಟ್ ಅಗ್ರಿಕಲ್ಚರ್ ಹೆಂಗೆ ಮಾಡಬೇಕು, ಈ ಮತ್ತು ಮೆಕ್ಯಾನೈಸೇಷನ್ ಮೊಬೈಲ್ ಮುಖಾಂತರ ಯಂತ್ರಗಳ ನಿರ್ವಹಣೆ ಮಾಡೋದು. ಈಗ ಯಂತ್ರಕ್ಕೂ ಒಬ್ಬರು ಮನುಷ್ಯ ಬೇಕಾಗಿದೆ. ಆ್ಯಕ್ಚುಲಿ ಇವತ್ತಿಂದ ರೈತರಿಗೆ ಭಯಂಕರ ದೊಡ್ಡ ಸವಾಲು ಆತಂದರೆ ಆಳಿನ ಸವಾಲು ಇವತ್ತಿನ ದಿವಸ. ಸೊ ಈ ಒಂದು ತಂತ್ರಜ್ಞಾನಗಳಿಂದ, ಮಾಹಿತಿ ತಂತ್ರಜ್ಞಾನಗಳಿಂದ ಮತ್ತು ಯಂತ್ರಗಳ ತಂತ್ರಜ್ಞಾನಗಳಿಂದ ರೈತರ ಬವಣೆಯನ್ನು ತಪ್ಪಿಸುವಂಥ ಸಲುವಾಗಿಯೇ ವಿಶೇಷವಾಗಿ ಸೆಸ್ಸ ಅಂತ ಇದು ಭಾಳಷ್ಟು ಲೇಟೆಸ್ಟ್ ಆದಂಥ ನಮ್ಮ ಸಂಶೋಧನೆಗಳು ಜಾರಿಯಾದವು. ಡಾಕ್ಟರ್ ಬಸವರಾಜ್ ಬಿರಾದರ್ ಅವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂಶೋಧನಾ ನಿರ್ದೇಶಕರಾಗಿ ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿದೆವು ನಾವು. ಅಂದರೆ ಈ ಕೃಷಿ ಶೋಧನೆ ಸಾಧನೆ ಈ ಒಂದು ಸರಣಿಯ ಆರಂಭಿಕ ಕಾರ್ಯಕ್ರಮದೊಳಗೆ ಸಂಶೋಧನಾ ಚಟುವಟಿಕೆಗಳ ಮೇಲೆ ಸಾಕಷ್ಟು ಬೆಳಕು ಚೆಲ್ಲಿದ್ದೀರಾ. ಮತ್ತು ರೈತ ಬಾಂಧವರಿಗೆ ಹೇಗೆ ಕೃಷಿ ಒಂದು ಉದ್ಯಮವಾಗಿ ಬೆಳೀಬೇಕು ಮತ್ತು ಕೃಷಿಯಲ್ಲಿ ನಾವು ಒಂದು ಲಾಭ ಗಳಿಸ್ಬೇಕು ಅಂತಂದರೆ ಉತ್ತಮ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿಕೊಳ್ಬೇಕು, ತಾಂತ್ರಿಕತೆಗಳು ಉಪಯೋಗಿರಬೇಕು, ಆಮೇಲೆ ಜೊತೆಗೇ ಉತ್ತಮ ತಳಿಗಳನ್ನು ನಾವು ಉಪಯೋಗಿಸ್ಬೇಕು ಅಂದಾಗ ಲಾಭ ಚಲೋ ಆಗ್ತದೆ. ಮತ್ತು ಮುಖ್ಯವಾಗಿ ಒಂದು ಆಹಾರ ಉತ್ಪಾದನೆಗಳೇನು ಮಾಡ್ತೀವಲ್ಲ, ಆಹಾರ ಉತ್ಪಾದನೆಯಲ್ಲಿ ಗುಣಮಟ್ಟ ಕಾಯ್ಕೊಳ್ಬೇಕು, ಅದು ಅಂದಾಗ ಮಾತ್ರ ನಾವು ಹೆಚ್ಚು ಲಾಭ ಗಳಿಸ್ಬೋದು, ಹಾಗೆಯೇ ಒಂದು ಎಲ್ಲರ ಆರೋಗ್ಯವನ್ನು ಕೂಡ ನಾವು ಲಕ್ಷ್ಯ ವಹಿಸ್ಬೋದು, ಒಂದು ಸಮಾಜ ಸೇವೆಯೂ ಆಗುತ್ತೆ. ವಿಶೇಷವಾಗಿ ಸಂಶೋಧನೆ ಇಲ್ಲದೆ ಹೋದರೆ ಸಾಧನೆ ಇಲ್ಲ. ತಮ್ಮ ಮಾತುಗಳು ಕೇಳ್ತಾ ಇದ್ರೆ ಅನಿಸುತ್ತೆ ಸಾಕಷ್ಟು ತಳಿಗಳ ಅಭಿವೃದ್ಧಿ ಆಗಿದೆ, ಸಾಕಷ್ಟು ತಂತ್ರಜ್ಞಾನಗಳ ಒಂದು ಅಭಿವೃದ್ಧಿ ಮಾಡಿದ್ದೀರಾ, ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದೇ ರೀತಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಸಂಶೋಧನಾ ಚಟುವಟಿಕೆಗಳು ಇನ್ನೂ ವೇಗವಾಗಿ ಸಾಕಷ್ಟು ಜನರ ರೈತರ ಸೇವೆಗೋಸ್ಕರ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿ ಪಥದಲ್ಲಿ ತಮ್ಮ ಸಂಶೋಧನಾ ಚಟುವಟಿಕೆಗಳು ಮುಂದುವರಿಲಿ ಅಂತೇಳಿ ಆಶೆ ಮಾಡ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ಡಿ ಬಿರಾದರ್ ಅವರೇ, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಸಂಶೋಧನಾ ಅವಕಾಶಗಳು ಈ ವಿಷಯವಾಗಿ ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಬಸವರಾಜ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೇನ್, ಸಂಕಲನ ಉಷಾ ಕುಲಕರ್ಣಿ.

1214-3937 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1789-2079 ರೂಪಾಯಿಗಳು. ಸಾಸಿವೆ 5163 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಯಿಂದ 1800 ರೂಪಾಯಿಗಳು. ಕುಸುಬೆ ಸಾಫ್ ಫ್ಲವರ್ 5052-5252 ರೂಪಾಯಿಗಳು. ಸೋಯಾಬೀನ್ 5109 ರೂಪಾಯಿಯಿಂದ 5560 ರೂಪಾಯಿಗಳು. ಸೂರ್ಯಕಾಂತಿ ಅಥವಾ ಸೂರ್ಯಪಾನ 5005-6612 ರೂಪಾಯಿಗಳು. ತೊಗರಿ 4062 ರೂಪಾಯಿ.